ಯಾಕೆಂದರೆ ಈ ನಮ್ಮ ಪಾತ್ರದವರ ಕುಲವೇ ಕುಲ. ಪಾತ್ರದವರಿಲ್ಲ ಲೋಕ, ಪಾತ್ರದವರಿಲ್ಲದ ನಾಡು, ಪಾತ್ರದವರಿಲ್ಲದ ಊರು, ದೀಪವಿಲ್ಲದ ಮಣಿಯು ಹಾಲು ಸುರಿಯುವಂತೆ ಹಾಲು ಸುರಿಸುವ. ಈ ಸ್ವರ್ಗ ಲೋಕಕ್ಕೆ ಅಧಿಪತಿಯಾದ ಇಂದ್ರನ ಐಶ್ವರ್ಯವು ಆನಂದವು ರಂಭ ಊರ್ವಶಿ ರಂಭ ಪುರಾಣ ಪ್ರಸಿದ್ಧ ಪಾತ್ರದವರಿಂದಲೇ. ಅವರೇ ಇಂದ್ರನ ಸರೆ ದೀಪಗಳು. ಅವರಿಲ್ಲದಿದ್ದರೆ ಈ ಇಂದ್ರನ ಸರಿಯು ದೀಪವಿಲ್ಲದ ಮನೆಯಂತೆ ತೇಜ ಹೀನವಾಗುತ್ತಿತ್ತು. ಈ ಲೋಕದಲ್ಲಿ ಯಾರಾದರೂ ಯಾವ ರಾಜನ ಸಭೆಯಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಗಾಯನ ನರ್ತನಗಳೆಂದರೆ. ಮಹಾನ್ ಮಹಾನ್ ಶ್ರೀಮಂತರ ಲಗ್ನ ಸಮಾರಂಭಗಳಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಪಾತ್ರದವರಿಂದಲೇ. ನಮ್ಮ ನರ್ತನ ಗಾಯನ ಒನಪು ಒಯ್ಯಾರಗಳ ಮೇಲೆ ಈ ಲೋಕ ಮೋಹವು ಎಷ್ಟು ಬಲವತ್ತರವಾಗಿರುವುದು. ನಮ್ಮಂತೆ ಒನಪೋ ವೈಯಾರಗಳಿಂದ ಹೂಗಳ ಮೇಲೆ ಕುಣಿಯುತ್ತಿರುವ ಒಂದು ಸೊರಗಿನ ಹುಲಕ್ಕೆ ಪಾತ್ರೀತಿ ಅಂದು ನಮ್ಮ ಪ್ರೇಮ ಸೂಚಕದ ಹೆಸರನ್ನು ಇಟ್ಟುಕೊಂಡು ನಮ್ಮ ಮೇಲಿರುವ ತಮ್ಮ ಮನಸ್ಸಿನ ಪ್ರೀತಿಯನ್ನು ಪ್ರಕಟ ಮಾಡುತ್ತೇವೆ. ಆ ಪಾತ್ರಗಿತ್ತಿಯ ಹುಳವಾದರೂ ಎಲ್ಲ ಪುಷ್ಪಗಳ ಮೇಲೆ ಕುಣಿಯುತ್ತಾ ಅವುಗಳ ತನೋ ಮನ ದಣ ಎಂಬ ಮಕರಂದನವನ್ನು ಮನದನಿಯಾಗಿ ಹೀರುತ್ತದೆ. ಇರಲಿ, ಈಗಂತೂ ಸಂಜೆ 5 ಹೊಡೆದು ಶಕ್ತಿ ಸಾವಕಾರರು ವ್ಯಾಯಾಮ ಹೊಂದುವುದಕ್ಕಾಗಿ ತಿರುಗಾಡಲಿಕ್ಕೆ ಬರುವ ಸಮಯವಾಯಿತು. ನಾನಾದರೂ ಸರ್ವ ಅಲಂಕೃತಳಾಗಿ ನಮ್ಮ ಮೇಲೆ ಪುರಿಯ ಮುಂಭಾಗದಲ್ಲಿ ಆರಾಮ ಕುರ್ಚಿಯ ಮೇಲೆ ಕುಳಿತು ಬರಹೋಗುವ ಯುವಕರ ಮೇಲೆ ಕಡೆಗಣ್ಣಿನ ನೋಟ ಎಂಬ ಬಿಲ್ಲಿಗೆ ಕಿರು ನಗೆ ಎಂಬ ಬಾಣವನ್ನು ಹೂಡಿ ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಧಿಸುವನು. ಆದರೆ ಬೀಸು ಎತ್ತ ಪೋದನು ಬೀಸು ಏ ಬೀಸು ಒಳಗೆ ಏನು ಮಾಡ್ತಿರ್ಬೇ ಬೇವಿನ ಸತ್ಯನ ಹೆಚ್ಚಾಯ್ತಲ್ಲ

ಇದುವರೆಗೆ ಜನಪದ ನಾಟಕದಲ್ಲಿ ಸಣ್ಣಾಟ ನಿಜಗುಣ ಶಿವಯೋಗಿಗಳು ಪ್ರಸಾರವಾಯಿತು. ಈಗ ಕೃಷಿ ಹಾಡುಗಳು. ಕೇಳಿ ಇನ್ನೊಂದು ಕೃಷಿ ಹಾಡು. ಕೃಷಿ ತಳಿಗಳ ಬಿತ್ತಕ ಮುಂಗಾರು ಮಾಲ್ದಂಡಿ ಮೂಗುದಿಗೆ ಬರೋಬ್ಬರಿ ಹಿಂಗಾರು ಸಂಕರ್ಣ ತಳಿಗಳ ಬಿತ್ತಕ ಮುಂಗಾರು ಮಾಲ್ದಂಡಿ ಮೂಗುದಿಗೆ ಬರೋಬ್ಬರಿ ಹಿಂಗಾರು ಕಾಡ್ತಾವ ಕಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಕಾಡ್ತಾವ ಕಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಬಂಗಾರ ಭಜಕ ಬೆಳಗಾನ ಕಪ್ಪನೆ ಮಣ್ಣು ಬೆಳೆಯಾಕ ಉತ್ತಮ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಪ್ಪನೆ ಮಣ್ಣು ಬೆಳೆಯಾಕ ಉತ್ತಮ ಬೆಚ್ಚನ ಬಿಸಿಲು